ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೇಳುವಿರಿ ಕೃಷಿ ಕಳಸ, ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಕೃಷಿ ಕಳಸ, ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಾಂಧವರೇ, ಶ್ರೋತೃಗಳೇ, ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಗ್ಲಿರ್ಸೀಡಿಯಾ ಗಿಡವನ್ನು ಕಾಣಬಹುದು. ಮರವಾಗಿಯೂ ಇದು ಬೆಳವಣಿಗೆ ಹೊಂದುತ್ತೆ. ಗಟ್ಟಿ ಸ್ವಭಾವದ ಈ ಸಸ್ಯ ಬೆಂಕಿಗೆ ಹೆದರೋದಿಲ್ಲ, ಹಾಗೆ ಬಿರುಗಾಳಿಗೂ ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಆಳವಾಗಿ ಬೇರು ಬಿಡುವ ಗ್ಲಿರ್ಸೀಡಿಯಾವು ನಿರಂತರವಾಗಿ ಹಸಿರಲೆ ಸೊಪ್ಪನ್ನು ಕೊಡ್ತಾ ಇರುತ್ತೆ. ಬೇಸಿಗೆ ಸಮೀಪಿಸುತ್ತಿದ್ದಂತೆ ಈ ಗಿಡದಲ್ಲಿ ಅಥವಾ ಮರದಲ್ಲಿ ಎಲೆಗಳೆಲ್ಲ ಉದುರಿ ಹೂಗಳು ಮೂಡ್ತವೆ. ಗಿಡ ಅಥವಾ ಮರದ ತುಂಬ ಹೂಗಳು ಮಕರಂಧವನ್ನು ಅಥವಾ ಪರಾಗವನ್ನು ಕೊಡಲಿಕ್ಕೆ ದುಂಬಿಗಳನ್ನು ಜೇನುನೊಣಗಳನ್ನು ಆಕರ್ಷಣೆ ಮಾಡುತ್ತವೆ. ಮಳೆ ಆಶ್ರಿತವಾಗಿ ಆರಾಮಾಗಿ ಇದನ್ನು ಬೆಳ್ಕೊಳ್ಬಹುದು. ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ಬಹುದು. ದನಕರುಗಳಿಗೆ ಮೇವಾಗಿ ಕೊಡಬಹುದು. ಬೇಲಿಗೆ ಭದ್ರವಾಗಿ ಜೀವಂತ ಗೂಟಗಳನ್ನಾಗಿ ರೂಪಿಸಿಕೊಳ್ಬಹುದು. ಹಂದ್ರ ಹಾಕ್ಲಿಕ್ಕೂ ಅಥವಾ ಬೇರೆ ಬೇರೆ ಬಳ್ಳಿಗಳನ್ನು ಹಬ್ಬಿಸ್ಲಿಕ್ಕೂ ಕವಲು ಗೂಟಗಳನ್ನು ನೆಟ್ಕೊಂಡು ಚಿಗುರು ಬರೆಸಿಕೊಂಡು ಹಾಗೆ ಬಹುಕಾಲ ಇಟ್ಕೊಳ್ಬಹುದು. ಹೀಗೆ ಗ್ಲಿರ್ಸೀಡಿಯಾದ ಬಳಕೆ ಚೆನ್ನಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡುವ ಗ್ಲಿರ್ಸೀಡಿಯಾ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ. ಬೀಜಗಳಿಂದ ಟೊಂಗೆಗಳಿಂದ ಇದನ್ನ ಅಭಿವೃದ್ಧಿಪಡಿಸಿಕೊಳ್ಬಹುದು. ಎಷ್ಟೋ ಜನ ತೋಟಗಳಲ್ಲಿ ಗದ್ದೆಯ ಬದುಗಳಲ್ಲಿ ಇದನ್ನು ಹಾಕ್ಕೊಂಡು ಆಗಾಗ್ಗೆ ಮಣ್ಣಿಗೆ ಸೇರಿಸಿ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ತಾರೆ. ರೈತ ಸ್ನೇಹಿ ಗ್ಲಿರ್ಸೀಡಿಯಾದ ಬಗ್ಗೆ ರಚಿಸಿರುವ ಹಾಡನ್ನು ಈಗ ಪ್ರಸ್ತುತಪಡಿಸಿದರೆ ವಿಟಿ ಶ್ರೀನಿವಾಸ್ ಅವರು. ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸೀಡಿಯ, ಓ ಸಿಡಿಯ ಇಡಿ ಸಿಡಿಯ ರೈತರ ಗೆಳೆಯ ತೋಟಕ್ಕೆ ನೀ ಹಬಯ ಗೊಬ್ಬರಕ್ಕೆ ನಿನ್ನಿಂದ ಸಹಾಯ ಓ ಬಿರಿಸಿಡಿಯ ಓ ಬಿರಿಸಿಡಿಯ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ ನಿನಗಿದೆ ತುಂಬಾ ಒಳ್ಳೆತನ ರೈತರಿಗಿದೆ ನಿನ್ನ ಗೆಳೆತನ ನಿನ್ನದು ಜನ ಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ ನಿನಗಿದೆ ತುಂಬಾ ಒಳ್ಳೆತನ ರೈತರಿಗಿದೆ ನಿನ್ನ ಗೆಳೆತನ ರೈತರಿಗಿದೆ ನಿನ್ನ ಗೆಳೆತನ ಲಿರಿಸಿಡಿಯ ರೈತರ ಗೆಳೆಯ ತೋಟಕ್ಕೆ ನೀ ಅಭಯ ಗೊಬ್ಬರಕ್ಕೆ ನಿನ್ನಿಂದ ಸಹಾಯ ಓ ಬಿರಿಸಿಡಿಯ ಓ ಬಿರಿಸಿಡಿಯ ವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ ಬೇಲಿಗೆ ನಿನ್ನಿಂದಲೇ ಬಲ ಅಂದರಗಳಿಗೆ ಆಧಾರ ನಿನ್ನದು ಬಹುವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ ಬೇಲಿಗೆ ನಿನ್ನಿಂದಲೇ ಬಲ ಅಂದರಗಳಿಗೆ ಆಧಾರ ಅಂದರಗಳಿಗೆ ಆಧಾರ ಬಿರಿಸಿಡಿಯ ರೈತರ ಗೆಳೆಯ ತೋಟಕ್ಕೆ ನೀ ಹಬಯ ಗೊಬ್ಬರಕ್ಕೆ ನಿನ್ನಿಂದೆ ಸಹಾಯ ಹೋಗ್ಲಿರಿಸಿಡಿಯ ಹೋಗ್ಲಿರಿಸಿಡಿಯ ಧಾನ್ಯದ ಗುಂಪು ನಿನ್ನದು ಬೇಸಿಗೆಯಲ್ಲಿ ಎಲೆ ಇರದು ನಿನ್ನ ಸೌದೆಯು ಗಟ್ಟಿಯಾದುದು ಬರ ಸಹಿಸುವ ಗುಣ ನಿನ್ನದು ದ್ವಿದಳ ಧಾನ್ಯದ ಗುಂಪು ನಿನ್ನದು ಬೇಸಿಗೆಯಲ್ಲಿ ಎಲೆ ಇರದು ನಿನ್ನ ಸೌದೆಯು ಗಟ್ಟಿಯಾದುದು ಬರ ಸಹಿಸುವ ಗುಣ ನಿನ್ನದು ಬರ ಸಹಿಸುವ ಗುಣ ನಿನ್ನದು ಬಿರಿಸಿಡಿಯ ರೈತರ ಗೆಳೆಯ ತೋಟಕ್ಕೆ ನೀ ಅಭಯ ಗೊಬ್ಬರಕ್ಕೆ ನಿನ್ನಿಂದ ಸಹಾಯ ಹೋಗ್ಲಿ ಬಿಸಿಡಿಯ ಹೋಗ್ಲಿ ಬಿಸಿಡಿಯ ಹೋಗ್ಲಿ ಬಿಸಿಡಿಯ ಹೋಗ್ಲಿ ಬಿಸಿಡಿಯ ಕೇಳಿದ್ರೆ ಎಲ್ಲರೂ ಕೃಷಿ ಮಾಡಲಿಕ್ಕೆ ಆಗುದಿಲ್ಲ, ಯೋಗ ಇರಬೇಕಂತ ಅನ್ಕೊಂಡು ಹಿರಿಯರು ಹೇಳ್ತಾ ಇರ್ತಾರೆ. ಕೆಲವೊಂದು ಕೆಲಸಗಳು ಕೆಲವೊಬ್ಬರಿಗೆ ಒಲಿಯೋದಿಲ್ಲ, ಆದರೆ ಕೃಷಿ ಬಹಳ ಜನಗಳಿಗೆ ಒಲಿದಿದೆ. ಅನೇಕರಿಗೆ ಕೃಷಿ ಇಷ್ಟವಾಗಿದೆ. ಈಗಲೂ 60%ಕ್ಕಿಂತ ಹೆಚ್ಚು ಜನ ನಮ್ಮ ದೇಶದಲ್ಲಿ ಕೃಷಿಯನ್ನೇ ಮಾಡ್ತಾ ಇರೋದು. ಹಳ್ಳಿಗಳಲ್ಲಿ ವಿಭಿನ್ನವಾದ ಕೆಲಸಗಳನ್ನು ಮಾಡಿಕೊಂಡು ಮಣ್ಣಿನ ಕಾಯಕದಲ್ಲಿ ನಿರತರಾಗಿರುವ ನಮ್ಮ ರೈತ ಬಾಂಧವರು ಸಂತೃಪ್ತಿಯನ್ನು ಕಂಡಿದ್ದಾರೆ, ಸಮೃದ್ಧಿಯನ್ನು ಕಂಡಿದ್ದಾರೆ. ಇದರಿಂದಲೇ ಹಳ್ಳಿಗಳಿಂದ ರೈತರು ಹೊರಗಡೆ ಬಂದಿಲ್ಲ. ಎಷ್ಟೋ ಮನೆತನಗಳು ಕೃಷಿಯಿಂದಲೇ ಬೆಳೆದು ಅನೇಕರ ಅಗತ್ಯತೆಗಳನ್ನು ನಮ್ಮ ಕೃಷಿ ಈಡೇರಿಸಿದೆ, ಅನೇಕರಿಗೆ ಹಣವನ್ನು ಕೊಟ್ಟಿದೆ, ಆರೋಗ್ಯವನ್ನು ಕಾಪಾಡಿದೆ. ಈ ಹಿನ್ನೆಲೆಯಲ್ಲಿ ನಿಷ್ಠೆಯಿಂದ ಪ್ರೀತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಭಾಗಿಯಾದರೆ ಅದು ಹಿತವೇ. ಕೃಷಿ ಕುರಿತಂತೆ ಈಗ ಒಂದು ಹಾಡು. ಬಿಎ ಗಣೇಶ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಬನ್ನಿ ಬಾಂಧವರೇ ಬನ್ನಿ, ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ನಮ್ಮ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ವೈಯಕ್ತಿಕ ಸಾಂಘಿಕ ಶಿಸ್ತಿನಿಂದ ವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನು ಹಸನಾಗಿಸೋಣ. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳು ಇರಬೇಕು. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳಿರಬೇಕು. ಕೃಷಿಯು ಎಲ್ಲೆಡೆ ಇರಬೇಕು, ಕೃಷಿಕರು ಸುಖವಾಗಿರಬೇಕು, ಕೃಷಿಕರು ಸುಖವಾಗಿರಬೇಕು. ಇದು ನಮ್ಮ ಪುಣ್ಯ ಭೂಮಿ, ನಮ್ಮ ಕಾಯಕ ಭೂಮಿ, ಬದುಕಿಗೆ ಬಲ ನೀಡಿದ ಭೂಮಿ. ಸದನವೆಲ್ಲ ದುಡಿಮೆ ಮಾಡೋಣ, ದುಶ್ಚಟಗಳಿಂದ ದೂರವಿರೋಣ, ಸಮಯಕ್ಕೆ ಬೆಲೆ ಕೊಡೋಣ, ಪರಿಸರ ಕಾಳಜಿಯನ್ನು ಸದಾ ಇಟ್ಟುಕೊಳ್ಳೋಣ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನು ಹಸನಾಗಿಸೋಣ. ಭೂಮಿಯನ್ನು ಪೂಜನೀಯವಾಗಿ ಕಾಣೋಣ, ಉಲ್ಲಾಸದಿ ಸಾಗಲು ದಾರಿಗಳನ್ನು ಹುಡುಕೋಣ, ಸರಳ ತತ್ವಗಳನ್ನು ಪಾಲಿಸೋಣ, ಜೀವನವನ್ನು ಸುಖವಾಗಿ ಇಟ್ಟುಕೊಳ್ಳೋಣ. ಸದಾ ಕ್ರಿಯಾಶೀಲತೆಯು ಸುಖಕರವಾದುದು, ವೈವಿಧ್ಯತೆಯು ಹಿತವಾದುದು, ಪರೋಪಕಾರ ಗುಣವು ಮೆಚ್ಚುವಂತಹುದು, ಬದುಕಿನಲ್ಲಿ ನರಳುವುದು ಕೆಟ್ಟದ್ದು, ಬದುಕಿನಲ್ಲಿ ನರಳುವುದು ಕೆಟ್ಟದ್ದು. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನು ಹಸನಾಗಿಸೋಣ. ಬೇಸಾಯ ನೀ ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ, ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಕೃಷಿಗೆ ಜಯವಾಗಲಿ, ಕೃಷಿಕರಿಗೆ ಮಂಗಳವಾಗಲಿ, ಕೃಷಿಗೆ ಜಯವಾಗಲಿ, ಕೃಷಿಕರಿಗೆ ಮಂಗಳವಾಗಲಿ, ಕೃಷಿಗೆ ಜಯವಾಗಲಿ, ಕೃಷಿಕರಿಗೆ ಮಂಗಳವಾಗಲಿ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನು ಹಸನಾಗಿಸೋಣ. ಬನ್ನಿ ಬಾಂಧವರೇ ಬನ್ನಿ, ಬನ್ನಿ ಬಾಂಧವರೇ ಬನ್ನಿ, ಬನ್ನಿ ಬಾಂಧವರೇ ಬನ್ನಿ. ಕೇಳುಗರೆ, ರೈತ ಬಾಂಧವರೇ, ಪಶ್ಚಿಮ ಘಟ್ಟಗಳು ವೈವಿಧ್ಯಮಯವಾದ ಜೀವಿಗಳ ತಾಣಗಳು. ಆಮ್ಲಜನಕವನ್ನ ಯಥೇಚ್ಛವಾಗಿ ಸೃಷ್ಟಿ ಮಾಡುವ ವಿಶೇಷವಾದ ಸ್ಥಳಗಳಿವು. ಕೊಡಗು ಜಿಲ್ಲೆಯ ಈ ವಿಶಾಲವಾದ ಪಶ್ಚಿಮ ಘಟ್ಟಗಳ ಪ್ರದೇಶವನ್ನು ನೋಡಿಕೊಂಡ್ರೆ ಇಲ್ಲಿ ಎಷ್ಟೊಂದು ಜನ ಸುಖವಾಗಿದ್ದಾರಲ್ವಾ? ಇಲ್ಲಿಯ ವೃಕ್ಷ ವೈವಿಧ್ಯತೆ, ವಿಭಿನ್ನವಾದ ಬೆಳೆಗಳು, ಅನೇಕ ಜೀವಿ ಸಂಕುಲಗಳನ್ನು ಗಮನಿಸಿಕೊಂಡ್ರೆ ಇದೊಂದು ಅಪರೂಪವಾದ ತಾಣ. ಮಳೆಯನ್ನ ವಿಶೇಷವಾಗಿ ಆಕರ್ಷಣೆ ಮಾಡಿ ಮಳೆ ಬೀಳದ ಪ್ರದೇಶಕ್ಕೆ ಈ ನಾಡು ನೀರನ್ನು ಒದಗಿಸುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಕೆಲಸಗಳು ಇದ್ದೇ ಇರ್ತವೆ. ಇದಕ್ಕಾಗಿ ನಮ್ಮ ಜಿಲ್ಲೆಯನ್ನು ಸೇರಿಕೊಂಡು ಹೊರಗಡೆ ಜಿಲ್ಲೆ, ಹೊರಗಡೆ ರಾಜ್ಯದ ಜನಗಳಿಗೆ ಕೈತುಂಬ ಕೆಲಸ ಕೊಟ್ಟಿರುವ ನಾಡಿದು. ಪಶ್ಚಿಮ ಘಟ್ಟದ ನೆಲ ವಾತಾವರಣ ವಿಶೇಷವಾದದ್ದು. ಇಲ್ಲಿಯ ಸಂಸ್ಕೃತಿಯೂ ಸಹ ವಿಭಿನ್ನವಾದದ್ದು. ಆಚರಣೆಗಳಲ್ಲೂ ಸಹ ಭಿನ್ನತೆ ಇದೆ. ಹೀಗೆ ಪಶ್ಚಿಮ ಘಟ್ಟಗಳ ಈ ವಿಶೇಷತೆಗೆ ನಾವು ಎಷ್ಟು ಸಾರಿ ನಮಸ್ಕರಿಸಿದರೂ ಸಾಲದು. ಸಮಾಜದ ಈ ಕಿರೀಟ ಪ್ರಾಯವಾದ ಪ್ರದೇಶಗಳಿಗೆ ನಾವು ಗೌರವದಿಂದ ಸ್ಮರಣೆ ಮಾಡಲೇಬೇಕು. ಈ ಕುರಿತ ಹಾಡನ್ನ ಈಗ ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ ಶ್ರೋತೃಗಳೇ. ಗೀತೆಯನ್ನ ಹಾಡಿದ್ದಾರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರಾದ ಷಡಾಕ್ಷರಯ್ಯ ಬದ್ನಿಮಠ್, ದೇವೇಂದ್ರಪ್ಪ ಪತ್ತಾರ್. ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೇ ಪಶ್ಚಿಮದ ಘಟ್ಟಗಳಿಗೆ. ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಭೂಲೋಕದ ಕಿರೀಟಗಳಿಗೆ ಜೀವದ ತಾಣಗಳಿಗೆ, ಭೂಲೋಕದ ಕಿರೀಟಗಳಿಗೆ ಜೀವದ ತಾಣಗಳಿಗೆ, ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ. ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಕೇಳಿ ಕೇಳಿ ಬಂಧುಗಳೇ, ಕೇಳಿ ಕೇಳಿ ಬಂಧುಗಳೇ, ಕಾಫಿ ನಾಡು ವೃಕ್ಷಗಳ ಬೀಡು, ಕಾಫಿ ನಾಡು ವೃಕ್ಷಗಳ ಬೀಡು, ಇರುವುದಿಲ್ಲಿ ಸುಂದರ ಕಾಡು, ಇರುವುದಿಲ್ಲಿ ಸುಂದರ ಕಾಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು. ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಬೆಟ್ಟ ಕಣಿವೆಗಳ ಬೆಳೆ ಸೊಗಸು, ಬೆಟ್ಟ ಕಣಿವೆಗಳ ಬೆಳೆ ಸೊಗಸು, ಸಸ್ಯ ವೈವಿಧ್ಯತೆಯ ಬೆರಸು, ಸಸ್ಯ ವೈವಿಧ್ಯತೆಯ ಬೆರಸು, ಮಂಜಿನ ಮುನಿಸು, ಮಂಜಿನ ಮುನಿಸು, ಮಳೆಯ ಮೆರಸು, ಮಳೆಯ ಮೆರಸು, ಮಂಜಿನ ಮುನಿಸು, ಮಳೆಯ ಮೆರಸು, ಮಂಜಿನ ಮುನಿಸು, ಮಳೆಯ ಮೆರಸು. ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಕಾಫಿ ಏಲಕ್ಕಿ ಕಾಳು ಮೆಣಸು, ಕಾಫಿ ಏಲಕ್ಕಿ ಕಾಳು ಮೆಣಸು, ಭತ್ತ ಶುಂಠಿ ಹಸಿಮೆಣಸು, ಭತ್ತ ಶುಂಠಿ ಹಸಿಮೆಣಸು, ನಿಂಬೆ ಕಿತ್ತಳೆ ಹಲಸು, ಹಸಿರ ಸಂಪತ್ತಿನ ಸೊಗಸು, ಹಸಿರ ಸಂಪತ್ತಿನ ಸೊಗಸು, ನಿಂಬೆ ಕಿತ್ತಳೆ ಹಲಸು, ನಿಂಬೆ ಕಿತ್ತಳೆ ಹಲಸು, ಹಸಿರ ಸಂಪತ್ತಿನ ಸೊಗಸು, ಹಸಿರ ಸಂಪತ್ತಿನ ಸೊಗಸು, ಶರಣೋ ಶರಣೋ ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಸಿಲ್ವರ್ ತೇಗ ಗರಿಕೆ, ಸಿಲ್ವರ್ ತೇಗ ಗರಿಕೆ, ಜಲಮೂಲಗಳ ಕೊಡುಗೆ, ಜಲಮೂಲಗಳ ಕೊಡುಗೆ, ಆಮ್ಲಜನಕದ ಅಡುಗೆ, ಆಮ್ಲಜನಕದ ಅಡುಗೆ, ನೆಮ್ಮದಿಯ ನಾಡಿಗೆ, ನೆಮ್ಮದಿಯ ನಾಡಿಗೆ, ನೆಮ್ಮದಿಯ ನಾಡಿಗೆ, ನೆಮ್ಮದಿಯ ನಾಡಿಗೆ, ಶರಣೋ ಶರಣೋ ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಶರಣೋ ಶರಣೋ ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಭೂಲೋಕದ ಕಿರೀಟಗಳಿಗೆ ಜೀವದ ತನಗಳಿಗೆ, ಭೂಲೋಕದ ಕಿರೀಟಗಳಿಗೆ ಜೀವದ ತಾಣಗಳಿಗೆ, ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ, ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ. ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಜೇನಿನ ಬಗ್ಗೆ ರಚನೆಯಾಗಿರುವ ಈ ಅರ್ಥಪೂರ್ಣವಾದ ಸುಮಧುರವಾದ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಜೇನನ್ನ ಬರೀ ಕೃಷಿಕರೇ ಸಾಕ್ಬೇಕಂತೇನಿಲ್ಲ, ಪಟ್ಟಣದವರು ಸಹ ತಮ್ಮ ತಾರಸಿಯಲ್ಲಿ ನೆರಳನ್ನು ಗಮನಿಸಿಕೊಂಡು ಅದಕ್ಕೆ ಸೂಕ್ತವಾದ ಜಾಗವನ್ನು ಹುಡುಕಿ ಒಂದೋ ಎರಡೋ ಮೂರೋ ಪೆಟ್ಟಿಗೆಗಳನ್ನು ಇಟ್ಕೊಂಡ್ರೆ ವರ್ಷಕ್ಕೆ 5-10 ಕಿಲೋಗ್ರಾಂ ವರೆಗೂ ಧಾರಾಳವಾಗಿ ಜೇನುತುಪ್ಪವನ್ನು ಪಡಿಬಹುದು. ಕಣ್ಣ ಎಲ್ಲರೂ ಸಾಕಬೇಕು. ಸಿಹಿಗೆ ಹೆಸರು ಜೇನು. ಶಿಸ್ತು ಅಲ್ಲಿ ಕಾಣು, ಸಿಹಿಗೆ ಹೆಸರು ಜೇನು. ರೈತ ಬಾಂಧವರೇ, ನಾಳೆ ಸಂಜೆ 5:30 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಗದ್ದೆಗಳಿಗೆ ಅಜೋಲಾ ಬಳಕೆ ಕುರಿತು ಸಲಹೆ ನೀಡುತ್ತಾರೆ ಡಾಕ್ಟರ್ ಬಸವಲಿಂಗಯ್ಯ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವು ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ರಾಜ್ಯದ ಎಲ್ಲ ಉಸ್ತುವಾರಿ ಸಚಿವರು, ಕಾರ್ಯದರ್ಶಿಗ, ಜಿಲ್ಲಾಧಿಕಾರಿಗ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಟ್ಟಿಗೆ ವಿಡಿಯೋ ಮಾತುಕತೆ ಮುಖಾಂತರ ಪರಿಶೀಲನಾ ಸಭೆ ನಡೆಸಿದೆ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಹೆಚ್ಚು ಮಳೆ ಹೊಯ್ತಿದ್ದು ಈ ಹಿಂದಿನ ಪ್ರಾಕೃತಿಕ ವಿಕೋಪನಂಗೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆಗದಂಗೆ ಮುನ್ನೆಚ್ಚರಿಕೆ ತಕ್ಕಂಬಕ್ಕೆ ಅವು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಮಾಡಿದೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನವು ಜಿಲ್ಲೆಯಲ್ಲಿ ತಗೊಂಡಿರುವ ಎಚ್ಚರಿಕೆ ಕ್ರಮಗಳನ್ನ ಮುಖ್ಯಮಂತ್ರಿಗಳಿಗೆ ವಿವರಿಸಿ ಜಿಲ್ಲೆಯಲ್ಲಿ 65 ಮನೆಗಳಿಗೆ ಹಾನಿಯಾಗಿದ್ದು ಯಾವುದೇ ಪ್ರಾಣಹಾನಿ ಆತ್ಲೆ, ಭೂಕಂಪ ಆದ ಗ್ರಾಮಗಳಲ್ಲಿ ಜನರೊಟ್ಟಿಗೆ ಚರ್ಚೆ ಮಾಡಿ ಮುನ್ನೆಚ್ಚರಿಕೆ ತಕೊಂಬಕ್ಕೆ ಹೇಳೋಳು ಅಂತ ಹೇಳ್ದು. ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಂವರ್ ಸಿಂಗ್ ಮೀನಾನವು ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಗ್ರಾಮ ಪಂಚಾಯತಿನ ತೋರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಟ್ಟಿಗೆ ಪರಿಶೀಲನೆ ಮಾಡಿದೆವು. ಭೂಮಿ ಹಿಡಿದು 10 ಜನ ಜೀವ ಕಳ್ಕೊಂಡಿದ್ದ ಜಾಗಿಗೆ ಹೋದ ಅವು ಈ ಹಿಂದಿನ ಘಟನೆನ ಬಗ್ಗೆಯಲ್ಲಿ ಮಾಹಿತಿ ಪಡ್ಕೊಂಡು ತೋರ ಗ್ರಾಮದ ಬೆಟ್ಟದ ಬುಡಲಿ ವಾಸ ಇರುವ 20 ಕುಟುಂಬಗಳ ನಿವಾಸಿಗಳೊಟ್ಟಿಗೆ ಚರ್ಚೆ ಮಾಡಿ ಯೋಗಕ್ಷೇಮ ಕೇಳ್ದೋ. ಅಲ್ಲದೆ ಬೆಟ್ಟದ ಬುಡಲಿರುವವರನ್ನ ಕಾಳಜಿ ಕೇಂದ್ರಗಳಿಗೆ ಕಳಿಸುವಂಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ ಸಿಂಹನವರ ಅಧ್ಯಕ್ಷತೆಯಲ್ಲಿ ನಡೆದು ಜಿಲ್ಲೆನ ಸಮಸ್ಯೆ ಬೇಕು ಬೇಡಗಳ ಬಗ್ಗೆಯಲ್ಲಿ ಅಧಿಕಾರಿಗ ಶಾಸಕರೊಟ್ಟಿಗೆ ಮಾತುಕತೆ ನಡೆಸಿ ಮಾಹಿತಿ ಪಡ್ಕೊಂಡ ಸಂಸದರು ಮಳೆಯಿಂದ ಆವ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸ್ಪಂದಿಸುವಂಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಳೆಯಿಂದಾಗಿ ಜಿಲ್ಲೆನ ಜನ ಎದುರಿಸ್ತಿರುವ ಕರೆಂಟ್ ಸಮಸ್ಯೆನ ಆದಷ್ಟು ಬೇಗ ಸರಿ ಮಾಡೋಕ್ಕೂ ಯಾವುದೇ ಕಾರಣಕ್ಕೂ ತಡ ಮಾಡಿಕಾಗದು ಅಂತ ಚೆಸ್ಕಾಂ ಅಧಿಕಾರಿಗಳಿಗೆ ಆದೇಶ ಮಾಡ್ದು ಹಂಗೆ ರೈತರಿಗೆ ಬೇಕಾದ ರಸಗೊಬ್ಬರ ಸ್ಟಾಕ್ ಇಡಿಕೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಿಗೆ ಹೇಳ್ದು. ಸಭೆಯಲ್ಲಿ ಸರ್ಕಾರಿ ಜಮೀನಿನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೊಂಬರನ ಜಿ ಬೋಪಯ್ಯ, ಶಾಸಕ ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂಗೆ ಅಧಿಕಾರಿಗ ಮಾಹಿತಿ ಹಂಚಿಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ ಮತ್ತು ಕಾರ್ಯದರ್ಶಿ ಡಾಕ್ಟರ್ ಸಂತೋಷ ಹಾನಗಲ್ಲನವು ನಾಳ್ದು 11ನೇ ತಾರೀಕು ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಿದ್ದು ಅಂದು 10:30 ಗಂಟೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಜಾಗೃತಿ ಸಮಿತಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ನಡೆಯುವ ಕನ್ನಡ ಕಾಯಕ ವರ್ಷಾಚರಣೆ ಸಮಾರೋಪ ಜಂಬರದ ನುಡಿ ನುಡಿ ನುಡಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಹಾಗೆ 3:00 ಗಂಟೆಗೆ ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವೆ ಅಂತ ಗೊತ್ತಾಯಿತು. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಲಿ 11:00 ಹಲ್ ಡಾಕ್ಟರ್ ಇದ್ದಾವೆ ಅಂತ ಪಾಲಿಕ್ಲಿನಿಕ್ನ ಅಧಿಕಾರಿಗ ತಿಳಿಸಿದಳು. ಇದೇ ತಿಂಗಳ 11ನೇ ತಾರೀಕಿಂದ 16ನೇ ತಾರೀಕು ಮುಟ್ಟ ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಬೋಧಕ ಆಸ್ಪತ್ರೆ ದಂತ ಚಿಕಿತ್ಸಾ ವಿಭಾಗ ಇವರ ಕೂಡುಕೂಟಲ್ಲಿ ದಂತ ಭಾಗ್ಯ ಸಪ್ತಾಹ ಕಾರ್ಯಕ್ರಮ ನಡೆಯಕ್ಕಿದ್ದು ಬಿಪಿಎಲ್ ಕಾರ್ಡ್ ಇರುವ 45 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುವ ಇದರ ಪ್ರಯೋಜನ ಪಡ್ಕೊಳಕ್ಕೆ ಹಲ್ಲುಗಳ ತಪಾಸಣೆಗೆ ಬಾಕನ ಬಿಪಿಎಲ್ ಕಾರ್ಡ್, 2 ಫೋಟೋ ಮತ್ತು ಆಧಾರ್ ಕಾರ್ಡ್ ತಪ್ಪದೇ ತರಕು ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ನವು ತಿಳಿಸಿದಳು. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ನ 18ನೇ ಅಧ್ಯಕ್ಷರಾಗಿ ಪ್ರಸಾದ್ ಗೌಡ ಆಯ್ಕೆಯಾಗಿದ್ದು ಕಾರ್ಯದರ್ಶಿಯಾಗಿ ಪ್ರಮೋದ್ ರೈನವು ಆಯ್ಕೆಯಾಗಳು. ಸಹಕಾರ ಸಂಘ ಸಂಸ್ಥೆಗ ಕಾಪಿ ಬೆಳೆಗೆ ಬೆಳೆ ಸಾಲ ಕೊಡಕಾಕನ ತಕಂತಿದ್ದ ಫಾರಂ 3 ಡಿಕ್ಲರೇಷನ್ನ ಈ ಹಿಂದೆ ಉಪನೋಂದಣಿ ಕಚೇರಿಗಳಲ್ಲಿ ಮುದ್ರಾಂಕ ಶುಲ್ಕ ಇಲ್ಲದೆ ನೋಂದಣಿ ಮಾಡಿಕೊಂತಿದ್ದು ಆದರೆ ಈಗ ಕಾಪಿ ವಾಣಿಜ್ಯ ಬೆಳೆ ತೇಳುವ ಕಾರಣಕ್ಕೆ ಬಡ್ಡಿ ಇಲ್ಲದೆ 3 ಲಕ್ಷದ ಮುಟ್ಟ ಸರ್ಕಾರ ಕೊಡುವ ಬೆಳೆ ಸಾಲಕ್ಕೆ ಜಿಲ್ಲೆನ ಕಾಪಿ ಬೆಳೆಗಾರರು 1.5% ಅಂತ ಹೇಳಿದ್ರೆ 1,00,000 ಗೆ 1,500 ರೂಪಾಯಿ ಮುದ್ರಾಂಕ ಹಣ ಕಟ್ಟಿ ನೋಂದಣಿ ಮಾಡಿಕೊಳ್ಳಕಾದೆ. ಇದರಿಂದ ಬೆಳೆಗಾರರಿಗೆ ಅನಗತ್ಯ ಖರ್ಚಾಗಿದ್ದು ಅದರಿಂದ ಸರ್ಕಾರ ಈ ಕಡೆ ಲಕ್ಷ ಕೊಟ್ಟು ಜಿಲ್ಲೆನ ರೈತರ ಸಂಕಷ್ಟನ ನೋಡಿ ಫ್ರೂಟ್ ತತ್ರಾಂಶದ ಫಾರಂ 3 ನೋಂದಣಿ ಮಾಡಿಕೊಂಡು ಜಿಲ್ಲೆನ ಕಾಪಿ ಬೆಳೆಗಾರರಿಗೆ ಸಾಲ ಸಿಕ್ಕುವಂಗೆ ಮಾಡೋಕುಂತ ಕೊಡಗು ಕಾಪಿ ಬೆಳೆಗಾರರ ಒಕ್ಕೂಟ ಮಾನ್ಯ ಕಂದಾಯ ಸಚಿವರು, ಸಹಕಾರ ಸಚಿವರು ಹಾಗೆ ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿತು. ಭಾರೀ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಮಾರ್ಗ ಹಾಳಾಗಿರುವುದರಿಂದ ಎಲ್ಲಾ ತರದ ಮರದ ದಿಮ್ಮಿಗ ಮತ್ತೆ ಪೊಯ್ಯ ಸಾಗಿಸುವ ವಾಹನಗಳಿಗೆ 15ನೇ ತಾರೀಕು ಮುಟ್ಟ ನಿರ್ಬಂಧ ಹಾಕಿದ್ದು 16,200 ಕೆಜಿಗಿಂತ ಜಾಸ್ತಿ ಸರಕು ಸಾಗಿಸುವ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದು ಗ್ಯಾಸ್ ಇಂಧನ ಹಾಲು ಸಾಗಿಸುವ ವಾಹನಗಳಿಗೆ ಇದರಿಂದ ವಿನಾಯಿತಿ ಉಂಟು. ಪ್ರವಾಹ ಭಾವ ಹೊಳೆ ಬದಿಲಿ ವಾಸ ಮಾಡೋಕೆ ಸುರಕ್ಷಿತ ಜಾಗಗಳಿಗೆ ಹೋಗಿ ಕಂದಾಯ ಇಲಾಖೆನವು ಮತ್ತೊಮ್ಮೆ ನೋಟಿಸ್ ಜಾರಿ ಮಾಡಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಡಿಕೇರಿ. ಬಲ್ಲಡಿ ಚಂಡ ಒಕ್ಕಡ ಗುರುಕರ್ಣಂಗ ಕೊಡಪ ಕಾರ್ಯ ಇದೇ ಪತ್ತಾಂಗ ನಾರಾಚ ಪಲಕ 9 ಗಂಟೆಯಿಂದ ವಿರಾಜಪೇಟೆ ತಾಲೂಕು ಕಂಡಂಗಾಲ ಗ್ರಾಮದಲ್ಲುಳ್ಳ ಬಲ್ಲಡಿ ಚಂಡ ಒಕ್ಕ ಬಲ್ಲೆ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಐಂಡ ಸಂಸಾರ ಬೆಂದು ಚಂಗಾದಿಯಲ್ಲ ಇದನ್ನ ಆಹ್ವಾನ ನರಂಜಿತ್ ಬಂತು ಗುರುಕರ್ಣಂಡ ಆಶೀರ್ವಾದ ಪಡೆದು ಒಕ್ಕ ಪಟ್ಟೆದಾರ ಪಿಂಜ ಬಲ್ಲಡಿ ಚಂಡ ಒಕ್ಕಕಾರ ಕಟ್ಟಣಿತು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಪ್ಪಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್ ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298705, ಮೊಬೈಲ್ 9972218440 ಅಥವಾ 9448448744. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ತೀತಿರ ಸಿನಿ ಕ್ರಿಯೇಷನ್ ನಳತ್ ಐಂಬತ್ತು ದಿನ ಪ್ರದರ್ಶನ ಕಂಡಿತ್ತುಳ್ಳ ಕೊಡವ ಸಿನಿಮಾ ಧೀರ್ಯ ಇದೀಕ ವಿರಾಜಪೇಟೆ ಅಖಿಲ ಕೊಡವ ಸಮಾಜದ ಸಭಾಬಾಡಲ್ ಪ್ರದರ್ಶನ ಕಂಡನುಂಡು. ಈ ತಿಂಗ 11 ಮಜ್ಜನ 1 ವೈಪತ್ತು 4 ಪಿಂಜ ಬೈಟಪ್ಪಕ 7 ಪ್ರದರ್ಶನ ಕಂಬ. ಎಲ್ಲಾರು ನೋಟಿತು ಒತ್ತಾಸೆ ತಾರಿಂದು ಕಟ್ಟಣಿತು ಧೀರ್ಯ ಸಿನಿಮಾ ತಂಡ. ನಾರಾ ಚಪ್ಪಲಕ 11 ಪ್ರದರ್ಶನ ಉಂಡು. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನಾ? ಚಿಂತನಗಂಗ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಮೈಸೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಕೇರ್ ಅಸಿಸ್ಟೆಂಟ್. ಇಲ್ಲಿ 2 ನರ್ಸಿಂಗ್ ಕೋರ್ಸ್ ಗಳಿಗಾಗಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ತರಬೇತಿ ಸಮಯದಲ್ಲಿ ವೇತನ ಕೂಡ ಲಭ್ಯವಿದೆ. ಮಾಹಿತಿಗಾಗಿ ಕರೆ ಮಾಡಿ 9845331087. ಮಡಿಕೇರಿ ಕೊಡವ ಸಮಾಜಕ್ಕೆ ಪುದಿಯ ಸದಸ್ಯಗಳ ಆಪಕ್ಕೆ ಇರದೆ ಉಳ್ಳೆಂಗಳುಂಡು. ಇದೇ ತಿಂಗ 11-15 ತಾರೀಕಕ್ಕೆತನೆ ಅರ್ಜಿ ಪಡೆದೋವ. ಸದಸ್ಯತ್ವಕ್ಕಾಯ್ತು ಬಪ್ಪಕ, ಆಧಾರ್ ಕಾರ್ಡ್ ಪ್ರತಿ, ದಂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಅರ್ಥ ಬರಣು, ಜನಾಂಗ ಕಾಲ ಏರ ಸಂಖ್ಯೆಯಲ್ಲಿ ಪುದಿಯದಾಯ್ತು ಸದಸ್ಯತ್ವ ಅರ್ಥವನ್ನೊಂದು ಮಡಿಕೇರಿ ಕೊಡವ ಸಮಾಜದ ಆಡಳಿತ ಮಂಡಳಿ ಕಟ್ಟಿತು. ಕಳೆದ 15 ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಭರವಸೆಯ ಬೆಳಕಾದ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಅಂದರೆ ರೆಗ್ಯುಲರ್ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗಕ್ಕೆ ದಾಖಲಾತಿ ಆರಂಭಗೊಂಡಿದೆ. ಪಿಯುಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹಲವು ಡಿಸ್ಟಿಂಕ್ಷನ್ ಗಳನ್ನು ನೀಡಿದ ಹೆಗ್ಗಳಿಕೆ ಪ್ರಗತಿಯದ್ದು. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಹಾಗೂ ಬಸ್ಸಿನ ಸೌಲಭ್ಯವೂ ಲಭ್ಯ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್. ಕಾಲ್ 9900109490. ಮಳೆಗಾಲಕ್ಕೆ ಬೇಕಾದ ರೈನ್ ಕೋಟ್, ಜರ್ಕಿನ್, ಸ್ವೆಟರ್, ಪುಲೋವರ್ ನಿಮಗೆ ಬೇಕಾದ ಫ್ಯಾಷನ್ ನಲ್ಲಿ ಇದೀಗ ಲಭ್ಯವಿದೆ. ವಿರಾಜಪೇಟೆಯ ಸತ್ಯನಾರಾಯಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭಿಷೇಕ್ ಸೆಲೆಕ್ಷನ್ ನಲ್ಲಿ. ಜಾಹೀರಾತುಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಚಟ್ಟಳ್ಳಿ ಈರಳೆವಳಮುಡಿ ಗ್ರಾಮತ್ರ ಬಲ್ಲಾರಂಡಜಿ ಉತ್ತಯ್ಯ ಗಣೇಶವು ಇಂದು ಮರಣಪಟ್ಟಿತು. 63 ಬಯತರ ಬಲ್ಲಾರಂಡ ಉತ್ತಯ್ಯ ಗಣೇಶ ಎಂಡ ದಪ್ಪನ ಕಾರ್ಯ ನಾಳೆ ಮಜ್ಜನ 12 ಬಲ್ಲಾರಂಡ ಒಕ್ಕತೂಟುಂಗಳತ್ತು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನೆಲ್ಲಿಹುದಿಕೇರಿ ನಿವಾಸಿ ಎಲಿಜಬೆತ್ ಥಾಮಸ್ ಅವರು ತಮ್ಮ 85 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಎಲಿಜಬೆತ್ ಥಾಮಸ್ ಅವರ ಅಂತ್ಯಕ್ರಿಯೆ ನಾಳೆ ಪೂರ್ವಾಹ್ನ 11 ನಡೆಯಲಿದೆ. ಪಿರಿಯಾಪಟ್ಟಣ ಲಿಂಗಾಪುರ ನಿವಾಸಿ ಕುಯ್ಯಮುಡಿ ಬಿದ್ದಪ್ಪ ರಾಜು ಇಂದು ಸಂಜೆ 4 ನಿಧನರಾದರು. 72 ವರ್ಷ ಪ್ರಾಯದ ಕುಯ್ಯಮುಡಿ ಬಿದ್ದಪ್ಪ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಲಿಂಗಾಪುರ ಸ್ವಗೃಹದಲ್ಲಿ ನಡೆಯಲಿದೆ. ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಅಮ್ಮವನ ದಿವಂಗತ ಅಚ್ಚಪ್ಪನವರ ಮಗ ಚಂಗಪ್ಪ ಅವರು ಇಂದು ಬೆಳಿಗ್ಗೆ ನಿಧನರಾದರು. 88 ವರ್ಷ ಪ್ರಾಯದ ಚಂಗಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದೊಳಗೆ ಸ್ವಗ್ರಾಮದಲ್ಲಿ ಕುಂದಚೇರಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡ ಮಮತಾಜಿನ. ಬಿಶೆಟ್ಟಿಗೇರಿ ಕೋಟಿಯಾಲ ಬಿರುನಾಣಿ ಕರಿಕೆ ಪಟ್ಟಿ ತೊಡಿಕಾನ ಗಾಳಿಬೀಡು ಕಡಮಕಲ್ಲು ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಮಾಡುವ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟನಕ್ಕೆ ತೊಂದರೆ ತಾಪತ್ರೇತನ ಸರಿ ಕೂಟಿಯಂಡು ಮಳೆಗಾಲ ತೀಂದನಕ್ಕೆ ಸರ್ವೆ ಮಾಡುವಕ್ಕೆ ಅಧಿಕಾರಿಯಕ್ಕೆ ಸಂಸದ ಪ್ರತಾಪ್ ಸಿಂಹ ಸೂಚನೆ ಕೊಡ್ತಿತ್ತು. ಮಡಿಕೇರಿಯ ಜಿಲ್ಲಾ ಪಂಚಾಯತಿ ಸಭಾಬಾಡಿಲು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿರ ಸಭೆಯ ಕೊರವುಕಾರಿಕೆ ವಹಿಸಿತು. ಇವು ತಕ್ಕ ಬರಂದತ್ತು. ಈ ರಸ್ತೆ ಸಂಪರ್ಕದಿಂದ ಅಲ್ಲಿತ್ತರ ಸಾರ್ವಜನಿಕಂಕು ಪ್ರಯೋಜನ ಅಪ್ಪ. ಈ ನಿಟ್ಟಿಲು ಜಿಲ್ಲಾಡಳಿತ ಸರ್ವೆ ಮಾಡಿತ್ತು. ಸರಿಯಾದ ಕ್ರಮ ಎಡ್ತವನಕ್ಕೆ ಇವು ಸೂಚನೆ ಕೊಡ್ತತ್ತು. ಜಿಲ್ಲೆಲು ಮಳೆಲಿಂಜ ಕರೆಂಟ್ಗೆ ತೊಂದರೆ ಆನಲಿ ಆನ ಆಪಚ್ಚಕ ಬೆರಿಯ ಸರಿಕೂಟುವನಕ್ಕೆ ಸಂಸದ ಚಿಸ್ಕಾಂ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ವಿರಾಜ್ಪೇಟೆ ಇಸಿಎಸ್ಎಚ್ ಪಾಲಿಕ್ಲಿನಿಕ್ಲ ಇದೇ ಪನ್ನೊಂದು ಲಿಂಜ ಪಲ್ಲು ಡಾಕ್ಟರ್ ಇಪ್ಪಂದ್ ಪ್ರಕಟಣೆ ಅರಂಜಿತ್. ಜಿಲ್ಲೆಲು ಮಳೆರ ರಭಸ ಅರ ಆಯನುಂಡು. ಕಾವೇರಿ ಪೊಳೆ ಕೂಡುನನಕ್ಕೆ ಎಲ್ಲ ತೋಡು ಕೆರೆ ತುಂಬಿತು ಪರಂಜನುಂಡು.